ಎಷ್ಟು ಜನ ಅಣ್ಣ ತಮ್ಮ? ಮೂರು ಜನ ರೀ. ಈ ನೋಡ್ರಿ, 8 ಎಕರೆ ಭೂಮಿ ಒಳಗೆ 3 ಮಂದಿ ಅಣ್ಣ ತಮ್ಮ ಜೀವನ ಮಾಡ್ತಾ ಇದಾರೆ. ಹೇಗೆ ಭೂಮಿ ಮೇಲಿನ ಜೀವನನ ಅಥವಾ ಬೇರೆ ಉದ್ಯೋಗಗಳದಾವ? ಬೇರೆ ಉದ್ಯೋಗ ಏನಿಲ್ರಿ. ಎಂಥ ಭೂಮಿ ನಿಮ್ಮದು 8 ಎಕರೆ ಭೂಮಿ ಅಂತಂದರೆ ಒಳ್ಳೆ ಭೂಮಿ ಅಂತ ಇದೆಯೋ ಅಥವಾ ಹೇಗೆ ಭೂಮಿ ಅಷ್ಟು ಸರಿ ಇಲ್ಲ ಅಂತೀರಿ? ಭೂಮಿ ಸರಿ ಇದೆ ರೀ, 2 ಎಕರೆ ಎರಿಯಿದೆ ರೀ, 2 ಎಕರೆ ಊರಿಂದ ಊರು ಚೆನ್ನಾಗಿದೆ ರೀ, ಇಲ್ಲೊಂದು 4 ಎಕರೆ ಇದೆ ತೊಗರಿ ಇದೆ, ಭೂಮಿ ಚೆನ್ನಾಗಿದೆ. 8 ಎಕರೆ ಭೂಮಿ ಒಳ್ಳೆ ಭೂಮಿ? ಒಳ್ಳೆ ಭೂಮಿ ರೀ. ಈಗ 8 ಎಕರೆ ಭೂಮಿಯಲ್ಲಿ ಏನೇನು ಬೆಳೆಗಳನ್ನು ಹಾಕಿರಿ? 2 ಎಕರೆ ಸಿರಪ್ಪನ ಸೂರ್ಯಕಾಂತಿ ಹಾಕಿದ್ರಿ, ಅದೆಲ್ಲ ರೋಗ ಮುಂದೆ ಇದಾಗಿಬಿಡ್ತು ಬರ್ಲಿ. ಎಷ್ಟು ಖರ್ಚು ಮಾಡಿದ್ರಿ ಅದಕ್ಕೆ? 13,000 ಖರ್ಚು ಮಾಡಿದ್ರಿ. ಹ್ಞೂ ರೀ, ಎಣ್ಣೆ ಹೊಡೆದು ಬಂತು ಎಲ್ಲ. ಏನು 1 ಕ್ವಿಂಟಲ್ 2 ಕ್ವಿಂಟಲ್ ಬರಲಿಲ್ವಾ? ಏನಿಲ್ಲ ಸರ್, 1.5 ಕ್ವಿಂಟಲ್ ಆಯ್ತು ಸರ್. ಅಷ್ಟೇ ಅಷ್ಟೇ ರೀ. ಯಾಕೆ ಏನು ಸಮಸ್ಯೆ ಆಯ್ತದ? ಏನು ಸಮಸ್ಯೆ ಆದ್ರೆ ಸರ್, ಕೃಷಿ ವಿಜ್ಞಾನಿಗಳು ಅಂತ ರಾಯಚೂರಿಂದ, ಅದು ನಾವು ರೋಗ ಬಂದಂತ ನಾವಿದ್ದೀವಿ ಸರ್. ಅವರೆಲ್ಲ ರಿಪೋರ್ಟ್ ಮಳೆಯಿಂದ ಆಗಿ ಹೆಚ್ಚಾಗಿ ಇದಾಗುತ್ತೆ, ಹೂ ಎತ್ತಕೊಂಡೋಗೈತೆ ಅಂತ ರಿಪೋರ್ಟ್ ಕೊಟ್ಟಿರಿ ಸರ್. ಅಂದರೆ ಹೂ ಬಿಡುವ ಸಂದರ್ಭದಲ್ಲಿ ಮಳೆ ಆಗಿಬಿಟ್ಟಿದೆ? ಇಲ್ಲ ಸರ್, ಮೊದಲ ಚಂಡಿ ಬಿಡೋ ಮೊದಲು ರೋಗ ಆಯ್ತು ಸರ್, ಅದು 50% ರೀ, 50% ರೀ, 50% ಹೂವು ಆಗಿತ್ತು ಸರ್. ಅದನ್ನು ಸ್ವಲ್ಪ ಹೂವು ಮಳೆ ಬಂದಾಗ ತೊಗೊಂಡು ಹೋಗಿದೆ ಸರ್. ಅಂದರೆ ಹೂ ಬಿಟ್ಟಾಗ ಮಳೆ ಆತಪ್ಪ ಅಂದ್ರೆ ಸಾಮಾನ್ಯವಾಗಿ ಹೂ ಓಪನ್ ಆದಾಗ ಮಳೆ ಆಗಿಬಿಡ್ತು ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ಪರಾಗರ ಏನೋ ತೊಳ್ಕೊಂಡು ಹೋಗಿಬಿಡ್ತತ, ಕಾಳಾಗೋದಿಲ್ಲ. ಹ್ಞೂ ರೀ, ಮೊದಲ ರೋಗ ಆಯ್ತು ಸರ್ ಚಂಡಿ ಬರಕ್ಕೆ, ಅದೇನು ಕಾಳೆ ಇಲ್ಲ ಸರ್, ಅದು ಹೂವನ್ನು ಸರಿ ಇದ್ದರು ಸರ್. ರೋಗ ಮತ್ತು ಮಳೆಯಿಂದ ಇದಾಗಿಬಿಟ್ಟಿದೆ. ಹ್ಞೂ, ರೋಗ ಮತ್ತು ಮಳೆಯಿಂದ. ಏನು ಮತ್ತೆ ಏನಾದರೂ ಪರಿಹಾರ ಬಂತ ಏನಾದರೂ? ಏನಿಲ್ಲ ಸರ್, ಏನಿಲ್ಲ ಸರ್. ಎಷ್ಟು 1 ಕ್ವಿಂಟಲ್ ಆಯ್ತು? 1 ಕ್ವಿಂಟಲ್, 1.5 ಕ್ವಿಂಟಲ್ ಆಯ್ತು ಸರ್. ಹ್ಞೂ, 2 ಎಕರೆ. ನೀವು ಮಾಡಿದ ಖರ್ಚು ಬರಲಿಲ್ಲ ಅದಕ್ಕೆ? ಏನಿಲ್ಲ ಸರ್, ಇನ್ನು ಲಾಸ್ ಆಗಿದೆ ಸರ್. 15 ಕ್ವಿಂಟಲ್ ಆಯ್ತು ಸರ್ 2 ಎಕರೆಗೆ, ಈ ವರ್ಷ 1.5 ಕ್ವಿಂಟಲ್ ಆಯ್ತು ಸರ್. ಏನು ಮತ್ತೆ ಉಳಿದ ಭೂಮಿಗೆ ಏನು ಹಾಕಿರಿ? ಉಳಿದ ಭೂಮಿ ಕಡಲೆ ಬಿತ್ತಕ್ಕೆ ಸರ್, ಏರಿ ಆಯ್ತು ಹಿಂಗಾರಿ. ಹ್ಞೂ ರೀ, ಅದು 2 ಎಕರೆಗೆ. 2 ಎಕರೆ? ಹ್ಞೂ ರೀ. ಯಾವುದು ಕಡಲೆ ಬೀಜ ವ್ಯವಸ್ಥೆ ಮಾಡ್ಕೊಂಡ್ರಿ ಈಗ ಬಿತ್ತಾಕ? ಮನೆ ಬಿತ್ತು, ಮನೆ ಬೀಜ ಅದಾವ ರೀ, ಹೋದ ವರ್ಷ ಬಿತ್ತಿದ್ದು ಅವನು ತೆಗೆದಿದ್ರಿ. ಹ್ಞೂ ರೀ, ಅವನು ಬಿತ್ತಿರ್ ಸರ್. ಹೋದ ವರ್ಷ ಬೀಜ ಕಡಲೆ ಬೀಜ ಭಾಳಷ್ಟು ಮಂದಿ ಇಲ್ರಿ ಹುಳ ಹಾಕವ, ನಾವು ಮತ್ತೆ ಹೊಸ ಬೀಜ ತೊಗೋತೀವಿ ಅಂತ ಹೇಳ್ತಾರೆ. ನೀವು ಯಾವ್ದು ರೀತಿ ಇದನ್ನ ಮಾಡಿಟ್ರಿ ಅವ್ನು ಹುಳ ಆಗ್ಲಾರ್ದಂಗೆ? ಅದು ಪೌಡ್ರ ಇಟ್ಟಿವಿ ಸರ್, ಅದು ಅಲ್ಲಿ ಔಷಧಿ ಅಂಗಡಿ ಕೊಡ್ತಾರೆ ಸರ್. ಅದೇ ಗುಳಿಗೆ ಇಟ್ಟು ಹಂಗೆ ಇಟ್ಟಿವಿ ಸರ್, 1 ಕ್ವಿಂಟಲ್ ಎಷ್ಟು ಅವನು ಅವನು ಬಿತ್ತಿವಿ ಸರ್. ಹೇಗೆ ಗುಳಿಗೆ ಇಟ್ಟು ಒಂದು ಚೀಲದಾಗ ಚಲೋ ತಂಗ ಟೈಟ್ ಆಗಿ ಇದನ್ನ ಮಾಡಿಬಿಡ್ತೀರ? ಹ್ಞೂ ರೀ, ಹ್ಞೂ ರೀ. ಹುಳ ಆಗೋದಲ್ಲ ಒಟ್ಟ? ಏನು ರೀ, ಹುಳ ಆಗಲ್ಲ ರೀ. ಮತ್ತೆ ಕಡಲೆ ಪ್ರತಿ ವರ್ಷ ಹಾಕ್ತಾ ಇರ್ತೀರಿ? ಹ್ಞೂ, ಪ್ರತಿ ವರ್ಷ ಹಾಕ್ತಾರೆ. ಎಷ್ಟು ಬರ್ತದೆ ಕಡಲೆ 1 ಎಕರೆಗೆ ಇಳುವರಿ ನಿಮ್ದು? ಇಳುವರಿ ಸ್ವಲ್ಪ ಭೂಮಿ ಸುಮಾರು ಐತ್ರಿ ಸರ್, ಸ್ವಲ್ಪ 4 ಕ್ವಿಂಟಲ್ ಬರ್ತೀರಿ ಒಂದು ಎಕರೆಗೆ. 8 ಕ್ವಿಂಟಲ್ ಬರ್ತೀರಿ 2 ಎಕರೆಗೆ. ಇಲ್ಲಿ ನಿಮ್ಮ ಊರಲ್ಲಿ ಎಷ್ಟು ಇರ್ತಾಗಿದ್ದಾರೆ ಒಂದೊಂದು ಎಕರೆಗೆ ಕಡಲೆ? ಇತರ ಹೊಲ ಚೆನ್ನಾಗಿದ್ರೆ 7-8 ಕ್ವಿಂಟಲ್ ಬರ್ತೀರಿ. ಹ್ಞೂ, 7-8 ಕ್ವಿಂಟಲ್ ಬರ್ತೀರಿ. ಮತ್ತು ನೋಡಿ, ಈಗ 8 ಎಕರೆ ಭೂಮಿ, 3 ಜನ ಅಣ್ಣ ತಮ್ಮ, ಅಷ್ಟು ಕಷ್ಟ ಇದೆ ಅಂತ ಹೇಳ್ತಾರೆ. ಮತ್ತು ಬೇರೆ ಏನಾದರೂ ಮಾಡ್ಬೋದು ಕುರಿ ಸಾಕಾಣಿಕೆ ಜೊತೆಗೆ ಒಂದಿಷ್ಟು ಮನೆಯಲ್ಲಿ ಆಕಳುಗಳು ಎಮ್ಮೆಗಳು ಸಾಕೊಂಡು ಕರಾಮರಿ ಮಾಡ್ಕೊಂಡು ಏನೋ ಮಾಡ್ಕೋಬೋದಲ್ಲ? ದನಗಳಿದೆ ಸರ್, 3 ದನ ಇದೆ ರೀ ಈಗ. ಈಗ ಅದ್ರದ್ದು ಇದೆ ಸರ್. ಏನು ದನಗಳಂತಂದರೆ? ಆಕಳಿದೆ ಸರ್, ಒಂದು ಎಮ್ಮೆ ಇದೆ, ಎತ್ತಿದ್ದು ಸರ್, ಎತ್ತು ಕೊಟ್ಟಿವೆ ಸರ್, ಸರಿಯಾಗಿ ಮಳೆ ಆಗಲಾದಕ್ಕೆ ಮೇವು ಇಲ್ಲದಕ್ಕೆ ಕೊಟ್ಟು ಬಿಟ್ರಿ ಸರ್. 8 ಎಕರೆಗೆ ಎತ್ತಂದ್ರೆ ಮತ್ತೆ ನೀವು ಬಾಡಿಗೆ ಹೊಡಿಬೋದು ಎತ್ತಿನಿಂದ? ಹ್ಞೂ, ಬಾಡಿಗೆ ಹೊಡಿಬೋದು ಸರ್. ಈ ಮೇವು ಕೊರತೆಯಿಂದ ಕೊಟ್ಬಿಟ್ಟಿ ಸರ್. ಹೆಂಗೆ ಇಲ್ಲಿ ಬಾಡಿಗೆ ಅದು ಹೆಂಗೆ ನಡೆದವು ಎತ್ತಿನ ಬಾಡಿಗೆ ಅದು? ಬಾಡಿಗೆ 1300 ಸರ್, 1300-1500 ಸರ್ ಒಂದು ದಿವಸಕ್ಕೆ. ಎಷ್ಟು ಗಂಟೆ ಬರ್ತಾರೆ, ಎಷ್ಟು ಗಂಟೆ ಹೋಗ್ತಾರೆ? ದಿನ 1-2 ತಾಸು ನೋಡಿರಿ ಸರ್. ಒಳ್ಳೇದಲ್ಲ, ಬಾಡಿಗೆ ಎತ್ತುಗಳನ್ನ ಇಟ್ಕೊಂಡು ಆರಾಮ್ ಬಾಡಿಗೆ ಹೊಡ್ಕೊಂತನ ಜೀವನ ಮಾಡ್ಬೋದು ಒಂದು ಕುಟುಂಬದವ್ರಲ್ವಾ? ಹ್ಞೂ, ಕುಟುಂಬದ ಜೀವನ ಮಾಡ್ಕೋ ಸರ್. ಏನು ಅನಿಸ್ತದೆ ಮತ್ತೆ ನಿಮಗೆ ಈಗ ಸೂರ್ಯಪಾನ ಲಾಸ್ ಆತು ನಿಮ್ಮದು, ಮುಂದೆ ಕಡಲೆ ಹಾಕ್ಬೇಕಂತ ಮಾಡಿರಿ 2 ಎಕರೆ, ಉಳಿದದ್ದು ಭೂಮಿ ಇನ್ನೂ ಏನೇನು ಮತ್ತೆ ಪ್ಲ್ಯಾನ್ ಅದ ನಿಮ್ದು? ತೊಗರಿ ಇದೆ ಸರ್, 4 ಎಕರೆ ಇಲ್ಲೇ ಇದೆ ಸರ್, ಇದ್ರ ಬಗಲಿದೆ ತೊಗರಿ ಇದೆ ಸರ್, ತೊಗರಿ ಚೆನ್ನಾಗಿದೆ ಸರ್. ಹೇಗೆ ತೊಗರಿ ಚೆನ್ನಾಗಿ ಹೂವು ಹಾಕಾಯಿದೆ? ಏನು ಸಮಸ್ಯೆ ಸಿಂಪರಣೆ ಮಾಡಿದ್ರಿ ಈಗ? ಸಿಂಪರಣೆ ಮಾಡಿವಿ ಸರ್ ನಿನ್ನೆ, 2 ಸಲ ಮಾಡಿದ್ವಿ ಸರ್, ಇನ್ನೂ 2 ಸಲ ಮಾಡೋಕೆ ಸರ್. ಎಷ್ಟು ವರ್ಷ ತೊಗರಿ ಹಾಕ್ತಿರ್ತೀರಿ? ಹ್ಞೂ, ವರ್ಷ ಹಾಕ್ತೀವಿ ಸರ್. ಹ್ಞೂ, 7 ದಿನ ಹಾಕ್ತೀವಿ ಸರ್, ಅದನ್ನು ಸೆಂಟ್ರ್ 7 ಹಾಕ್ತೀವಿ ಸರ್ ತೊಗರಿ ಒಳಗಡೆ, ಅದು 2 ಕ್ವಿಂಟಲ್ ಆಯ್ತು ಸರ್ ತೊಗರಿ ಒಳಗೆ. ಅಂದರೆ 2 ಸಾಲಿನ ಅಂದರೆ ಸಾಲಿನ ನಡುವೆ ಒಂದೊಂದು ಸಾಲ ಎಳ್ಳು ಹಾಕ್ತೀರಾ ತೊಗರಿ ನಡುವೆ? 2 ಸಾಲ ಸರ್, 2 ಸಾಲ 7 ಒಂದು ಸಾಲ ತೊಗರಿ ಸರ್. ವರ್ಷ ಯಾವ್ದಾದ್ರು ಒಂದು ತೊಗರಿ ಒಳಗೆ ಬೆಳೆ ಹಾಕ್ತಿರ್ತೀರಿ? ಹಾಕ್ತೀವಿ ಸರ್. ಎಳ್ಳನ್ನು ಹಾಕ್ತೀರ ಅಥವಾ ಬೇರೆ ಹಾಕ್ತಿರ್ತೀರ? ಮತ್ತೆ ಬೇರೆ ಹಾಕ್ತೀವಿ ಸರ್, ಈ ವರ್ಷ 7 ಹಾಕ್ತೀವಿ ಸರ್. ಹೇಗೆ ಎಳ್ಳು ಬೆಳೆಗಳು ಹೇಗೆ ಬಂತು ನಿಮ್ಮ ಭಾಗದಲ್ಲಿ ಸಲ? ಚೆನ್ನಾಗಿ ಬಂತು ಸರ್, ಚೆನ್ನಾಗಿ ಬಂತದೆ. ಎಷ್ಟಾಯ್ತು ನಿಮ್ದು ಎಳ್ಳು? 2 ಕ್ವಿಂಟಲ್ ಆಯ್ತು ಸರ್. ಹೇಗೆ ಮಾರಾಟದು? 12,000 ಸರ್. ನಿಮ್ಗೆ 24,000 ನಿಮ್ಗೆ ಖರ್ಚು ಬಂದ್ಬಿಡ್ತದೆ ಅದರಲ್ಲಿ. ಹ್ಞೂ, ಎಳ್ಳಿಗೆ ಏನು ಎಣ್ಣೆ ಅದು ಹೊಡಿದಿದ್ದು ಏನು ಮಾಡೋದಲ್ಲ, ಅದಕ್ಕೇನು ಬೇಕಾಗಿಲ್ಲ? ಏನಿಲ್ಲ ಸರ್, ಏನಿಲ್ಲ ಸರ್, ಹಾಕಿವಿ ಸಾಕು ಸರ್. ಈಗ ತೊಗರಿಯನ್ನು ತಾವು ಬಿತ್ತನೆ ಅದು ಹೇಗೆ ಎತ್ತುಗಳ ಮುಖಾಂತರ ಮಾಡಿರ, ಟ್ಯಾಕ್ಟ್ರಿಂದ ಮಾಡ್ಕೊಂಡಿರ? ಮುಖಾಂತರ ಮಾಡಿ. ಹ್ಞೂ, ಅಲ್ಲದಲ್ಲಿ ಕಲರ್ ತೋಲ್ ಸರ್, ಮೊಸರಲ್ಲಿ ನಡೆಯಲ್ಲ ಸರ್, ಟ್ಯಾಕ್ಟ್ರಲ್ಲಿ ನಡೆಯಲ್ಲ ಸರ್, ಟ್ಯಾಕ್ಟ್ರಿ ಬಿತ್ತರ ಅಸ್ತಾಗಿ ಬಿಡುತ್ತೆ, ಎತ್ತಲ್ಲಿ ಬಿತ್ತನೆ ಮಾಡಿ ಸರ್. ಎಷ್ಟು ಬಾಡಿಗೆ ಕೊಟ್ಟರೆ ಎತ್ತಿನ ಬಾಡಿಗೆ, ಮತ್ತು ಎಷ್ಟು ದಿವಸ ಆತ ಬಾಡಿಗೆ ಅದಕ್ಕೆ? ಬಾಡಿಗೆ 4 ವರ್ಷ ಸರ್, ಎಲ್ಲ 3 ಸಟ್ಟಿಗೆ 5,000 ಬರ್ತದೆ ಸರ್, 3 ಎಕರೆ ಇರುತ್ತೆ ರೀ, 5,000 ಬರ್ತದೆ. ಈಗ ಎತ್ತಿನಿಂದ ಬಾಡಿಗೆ ಹಚ್ಚಿ ಬಿತ್ತಿಸಿರಿ, ಮುಂದೆ ಎತ್ತಿನಿಂದ ಕುಂಟೆ ಹೊಡಿಸಿರಲ್ಲ, 3 ಸಲ ಹೊಡಿಸಿದೆ ಸರ್, 2 ಸಲ ಹೊಡಿಸಿದೆ ಸರ್ ತೊಗರಿ, 2 ತಕ್ಕಂದ್ಮೇಲೆ ಮತ್ತೆ ಅದು 1 ಸಲ ಹೊಡಿಸಿದೆ. ಮೂರು ಸಲ ಹೊಡಿಸಿದೆ ಸರ್. ಹನುಮಂತ ಅವರೇ, ತಾವು ಒಕ್ಕಲ್ತನ ಕಲ್ತದ್ದು ನಿಮ್ಮ ತಂದೆಯವರಿಂದನಾ ಅಥವಾ ಹೇಗೆ? ನಮ್ಮ ತಂದೆಯವರಿಂದ ಸರ್. ನಮ್ಗೆ ಒಕ್ಕಲ್ತನ ಸರಿಯಾಗಿ ಬರಲ್ಲ ಸರ್. ಇಲ್ರಿ, ಯಾಕೆ ಮತ್ತೆ ಇಷ್ಟು ವಯಸ್ಸಾದರೂ ಕಲ್ಕೋಬೇಕಲ್ಲ ನೀವು ಚೆನ್ನಾಗಿ ಮಾಡಕ್ಕೆ? ನಮ್ಮ ಅಣ್ಣವ್ರ ಮಾಡ್ತಾರೆ ಸರ್. ನಾವು ಕಡಿಮೆ ರೀ ಈಗ ಕಡಿಮೆ. ಹ್ಞೂ ಈಗೇನಿಲ್ಲ, ಅದ ನಮ್ಮ ಅಣ್ಣವ್ರ ಮಾಡ್ತಾರೆ ಸರ್. ಹ್ಞೂ ಮತ್ತೆ ನಾಳೆ ನಿಮ್ಮ ಅಣ್ಣವ್ರು ಇಲ್ಲಪ್ಪ ನೀನು ನೀ ಮಾಡ್ಕೊಂಡು ನಾ ಮಾಡ್ಕೊತಂದ್ರೆ ಏನ್ ಮಾಡ್ತೀರಿ? ಇಲ್ಲ ಸರ್, ನಾವು ಮಾಡ್ತೀವಿ ಸರ್. ಈಗೆಲ್ಲ ಟ್ಯಾಕ್ಟ್ರಿಗಳಾಗ್ಬಿಟ್ರಿ ಸರ್. ಅಲ್ಲ ಈಗ ಒಕ್ಕಲ್ತನ ಅಂದ್ರಂದ್ರೆ ಎತ್ತುಗಳನ್ನ ಗಳೆ ಕಟ್ಟಾಕ ಟ್ಯಾಕ್ಟರ್ ಹೊಡೆಯಕ್ ಬರ್ಬೇಕು, ಆಮೇಲೆ ಎತ್ತುಗಳು ಹೆಂಗ ಬಳದ ಆಗೈತಿ ಕುಂಟೆ ಅನ್ನೋದು ತಿಳ್ಕೊಬೇಕು, ಅದೆಲ್ಲ ಬರ್ತದೆ ನಿಮ್ಗೆ ಸರ್ ಸ್ವಲ್ಪ. ಹ್ಞೂ ಆಮೇಲೆ ಬಿತ್ತಾಕ್ ಪರ್ಫೆಕ್ಟ್ ಆಗ್ಬೇಕು, ಯಾವ ಥರ ಕುರಿಗಿ ಬಿಡಬೇಕು, ಯಾವ ಥರ ಕಾಳು ಬಿಡಬೇಕು, ಯಾವ ಥರ ಗೊಬ್ಬರ ಹಾಕಬೇಕು ಅನ್ನೋದನ್ನ ನೀವೆಲ್ಲ ಕಲ್ಕೊಬೇಕಲ್ಲ. ಹ್ಞೂ ಕಲ್ಕೊಂಡ್ವಿ ಸರ್. ಇನ್ನೂ ಸ್ವಲ್ಪ ಕಲಿಬೇಕಾಯ್ತು. ಕಲಿದ್ರೆ ಎಷ್ಟು ಕಲ್ತರು ಕಡಿಮೆ? ಇಬ್ಬರು ಅದ್ರಿ, ಅವ್ರು ಕಲ್ತಾರೆ. ಹ್ಞೂ ರೀ, ಆದರೆ ನಿಮ್ಗೆ ಇನ್ನೂ ಆಸಕ್ತಿ ವಹಿಸಿಲ್ಲ ನೀವು ಅದರಲ್ಲಿ? ಆಸಕ್ತಿ ಇದೆ ಸರ್, ನಾವು ನಮ್ಮದೇ ಈಗ ಸರ್. ಮತ್ತೆ ಏನು ಇನ್ನೂ ವಿಚಾರ ಏನಿದೆ? ನೀರಾವರಿ ಏನ ಮಾಡ್ಕೊಂಡು ಏನಾರ ಮಾಡ್ಕೋಬಹುದು, ಯಾಕಂದ್ರೆ ನೀರಿಲ್ಲೆಲ್ಲ ಗುಡಿಯಾಳ ಭಾಗದಲ್ಲಿ ಸಾಕಷ್ಟು ಬಾವಿ ಇದೆ ಸರ್, ಅದಕ್ಕೆ ಸುರಪನಾಗಿದೆ ಸರ್. ಆ ಮಳೆ ಕಡಿಮೆ ಆದ್ರೆ ನೀರು ಬಿಡಕ್ಕೆ ಇದು ಇರ್ತಾರೆ ಸರ್. ಈ ವರ್ಷ ಮಳೆಗಾಲಕ್ಕೆ ಇನ್ನೂ 8-6 ಎಕರೆ ಭೂಮಿ ನೀರಾವರಿ ಮಾಡ್ಕೋಬಹುದಲ್ಲ, ಮತ್ತೆ ಏನಾದ್ರು ಮಾಡ್ಕೊಳಕ್ ಅನುಕೂಲತೆ ಇಲ್ವಾ? ಇಲ್ಲ ಸರ್, ಇಲ್ಲಿ ಬೋರ್ ಹಾಕ್ಸಿದ್ದೆ ಸರ್, ನೀರು ಬಿಡಲಿಲ್ಲ. ಹೇಗೆ ನಿಮ್ಮ ಭಾಗದಲ್ಲೆಲ್ಲ ಬೋರ್ ಹಾಕ್ಸಿದವ್ರೆಲ್ಲ ಸಕ್ಸಸ್ ಆಗ್ಯಾವ? ಆಗ್ಯಾವ್ರಿ, ಕಡಿಮೆ ಜಾಸ್ತಿ ಆಗಿವತ್ರಿ, ಆಗಲಾದ್ರೆ ಕಡಿಮೆ ರೀ. ಎಷ್ಟೆಷ್ಟು ಪುಟಿ ಬರ್ತಾವ ನೀರಿಲ್ಲ? 80 ಪುಟ್ರಿ, 80-100 ಪುಟ್ರಿ ಲಾಸ್ಟ್. ಹ್ಞೂ ರೀ, ಇಷ್ಟೇ ರೀ. ಹ್ಞೂ ರೀ, ಮತ್ತೆ ಬೇರೆ ಕಡೆ ಎಲ್ಲ ಹೋದ್ಬಿಟ್ಟು ನೀವು 200, 300, 400 ಫುಟ್ ಹೊಡಿತಾರೆ ಮತ್ತೆ 100? ಇಲ್ಲ ಸರ್, ಅಷ್ಟೇನಿಲ್ಲ. ನೀರು ಬಿಡ್ತಾರೆ 200 ಫುಟ್ ತನಕ ಆಗ್ತಾರೆ ಸರ್. ಹ್ಞೂ ರೀ, ನೀರು ಬೀಳ 100 ಫುಟ್ ತನಕ ನೋಡ್ತಾರೆ ಸರ್. ಅಂದ್ರೆ 200 ಫುಟ್ ಹೊಡಿಸಿ ನೀರು ಚಲೋ ನೀರು ಬರ್ತದೆ? ಹ್ಞೂ ರೀ, ಹ್ಞೂ ರೀ. ಹೇಗೆ ನಿಮ್ಮ ಊರಲ್ಲಿ ಬಾವಿಗಳು ಜಾಸ್ತಿ ಅದಾವ, ಬೋರ್ ಜಾಸ್ತಿ ಅದಾವ, ಮತ್ತೆ ಏನಾದ್ರು ಇಲ್ಲಿ ಕೆನಾಲ್ ವ್ಯವಸ್ಥೆ ಇದೆಯಾ? ಹೇಗೆ ಈಗ ಬೋರ್ವೆಲ್ ಜಾಸ್ತಿ ರೀ ಇಲ್ಲಿ? ಹ್ಞೂ ರೀ, ಮೊದಲು ಬಾವಿ ಇದ್ದವ್ರಿ, ಈಗೆಲ್ಲ ಬೋರ್ವೆಲ್ ಜಾಸ್ತಿ ರೀ. ಬಾವಿಗಳು ಹೋಗ್ಬಿಟ್ಟು ಸರ್, ಈಗ ಬಂದವ ಸರ್. ಮತ್ತೆ ಹೇಗೆ ಮಳೆ, ಅದು ಹೇಗೆ ಆಗಿದೆ ಈ ಭಾಗದಲ್ಲಿ ಈ ಸಲ? ಮಳೆ ಚೆನ್ನಾಗಿದೆ ಸರ್. ಈ ವರ್ಷ ಹೋದ ವರ್ಷ ನೋಡಿದ್ರೆ ಏನನ್ಸ್ತಾ ಮಳೆಗೆ ಈ ಸಲ ನಿಮ್ಗೆ? ವಾರಸಿನ ಚೆನ್ನಾಗಿದ್ರಿ, ಈ ವರ್ಷ ವಾರಕ್ಕಿಂತ ಈ ವರ್ಷ ಹೆಚ್ಚಾಗಿದೆ ಸರ್. ಅಂದ್ರೆ ಎಲ್ಲ ಒಡ್ಡಗಳು ತುಂಬಿ ಕೆರೆ ಕಟ್ಟೆಗಳೆಲ್ಲ ತುಂಬಿಕೊಂಡ? ಹ್ಞೂ, ತುಂಬಿಕೊಂಡ್ರಿ ಸರ್, ಕೊರತೆ ಇಲ್ಲರಿ. ಕುಡಿನೀರಿನ ವ್ಯವಸ್ಥೆ ಅದು ಹೇಗಿದೆ ನಿಮ್ಮ ಊರಲ್ಲಿ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಕುಡಿನೀರಿನ ವ್ಯವಸ್ಥೆ. ಹ್ಞೂ ರೀ, ಹೇಗೆ ಏನು ಮನೆ ಮನೆಗೆ ನಲ್ಲಿಗಳು ಬರ್ತಾವ? ಹ್ಞೂ, ನಲ್ಲಿಗಳು ಬರ್ತಾವ ಸರ್. ಹ್ಞೂ ರೀ, ನೀರೇನು ಬೋರ್ ನೀರ ಅಥವಾ ಏನು ಬಾವಿ ನೀರು ಕೊಡ್ತಾ ಇದ್ದಾರೋ ಅಥವಾ ಏನಾದರೂ ಕೆರೆ ನೀರು ಬರ್ತಾ ಇದ್ದಾವೆ? ಹೇಗೆ ಬಾವಿ ನೀರು ಸರ್? ಶುದ್ಧ ಕುಡಿಯುವ ನೀರಿನ ಘಟಕ ಇದೆ ನಿಮ್ಮ ಊರಲ್ಲಿ? ಹ್ಞೂ, ಸಿದ್ಧ ನೀರು. ಫಿಲ್ಟರ್ ವಾಟರ್ ಹಾಕ್ತಾರಲ್ಲ? ಅದಿಲ್ಲ ಸರ್, ಅದು ರಿಪೇರಿ ಇಲ್ಲ, ರಿಪೇರಿ ಸರ್, ಅದು ಏನು ಮಾಡಿಲ್ಲ ಸರ್. ಹ್ಞೂ, ಸಿದ್ಧ. ಮತ್ತೆ ಯಾಕೆ ನೀವು ಊರವ್ರು ಯಾರು ಕೇಳಕ್ ಹೋಗಿಲ್ಲ ಅದನ್ನು? ಬ್ಯಾಡ ಅಂತೀರಿ? ಇದ್ರನ್ನ ಅದು ಕುಡಿಯಲ್ಲ ಸರ್ ನಮ್ಮ ಊರಲ್ಲಿ. ಇಲ್ಲರಿ, ಬ್ಯಾಡ ಅಂತಾರ? ಯಾಕೆ ಫಿಲ್ಟರ್ ವಾಟರ್ ಕುಡಿಯೋದು ಚಲೋ ಅಲ್ವಾ? ಇಲ್ಲ ಸರ್, ಅದು ಕುಡಿಯೋದು ಕಡಿಮೆ ಸರ್ ನಮ್ಮ ಊರಲ್ಲಿ. ಆ ರುಚಿ ಇಲ್ಲ ಅಂತ ಹೇಳ್ತಾರೆ. ಇದೇ ನೀರು ಕುಡಿತಾರೆ ಸರ್, ಬಾವಿ ನೀರು. ಎಲ್ಲೋ ಒಬ್ಬರು ಬೇರೆ ಕಡೆಯಿಂದ ತರ್ತಾರೆ ನೀರು, ಫಿಲ್ಟರ್ ನೀರು. ಹೇಗೆ ನಿಮ್ಮ ಊರು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆಯಾ? ಹ್ಞೂ ರೀ, ಇಂಪ್ರೂವ್ಮೆಂಟ್ ಆಗ ಬಸ್ಸು ರಸ್ತೆಗಳು ಎಲ್ಲ, ಒಂದು ಶಾಲೆ ಎಲ್ಲ ಚೆನ್ನಾಗಿದೆ? ಹ್ಞೂ, ಚೆನ್ನಾಗಿದೆ ಸರ್. ಹ್ಞೂ, ಅಭಿವೃದ್ಧಿ ಆಗುತ್ತೆ. ಹೀಗೆ ಊರಲ್ಲಿ ಎಲ್ಲ ಜನ ಒಗ್ಗಟ್ಟಾಗಿ ಒಕ್ಕಲ್ತನ ಮಾಡ್ತಿದ್ದಾರೆ? ಒಕ್ಕಲ್ತನ ಮಾಡ್ತಾರೆ ಸರ್. ಎಷ್ಟು ಟ್ಯಾಕ್ಟರ್ ಅದ ನಿಮ್ಮ ಊರಾಗ ಅಂದಾಜಾಗಿ? 15 ಅದಾವ ರೀ ಸರ್. 15 ಅಷ್ಟೇ? ಹ್ಞೂ ರೀ. ಭೂಮಿ ಮೌಲ್ಯ ಸಾಕಷ್ಟು ಭೂಮಿ ಇದೆ, ಮತ್ತೆ ಟ್ಯಾಕ್ಟರ್ ಕಡಿಮೆ ಆಯ್ತು ಇನ್ನೂ ಅಲ್ಲ? ಹ್ಞೂ, ಟ್ಯಾಕ್ಟರ್ ಕಡಿಮೆ ಐತೆ ಸರ್. ಅಲ್ಲ, ಎಲ್ಲರೂ ಒಕ್ಕಲ್ತನ ಮಾಡ್ತಿದ್ದಾರೆ, ಭೂಮಿ ಎಲ್ಲ ಲೀಸ್ ಕೊಡ್ತಾ ಇದ್ದಾರೆ, ಸ್ವಂತ ಮಾಡ್ತಾ ಇದ್ದಾರೆ? ಸ್ವಂತ ಮಾಡಕತ್ತಾರೆ ಸರ್. ಯಾರು ಲೀಸಿಗೆ ಏನು ಕೊಟ್ಟಿಲ್ಲ ಸರ್. ನೌಕರಿ ಮಾಡೋರು ಅಷ್ಟೇ ಲೀಸಿಗೆ ಕೊಡ್ತಾರೆ. ಹ್ಞೂ, ಅಂಥವ್ರು ಕೊಡ್ತಾರೆ ಲೀಸಿ. ಮತ್ತೇನಿದೆ ಹನುಮಂತ ಅವ್ರ ಮುಂದೆ ಏನು ವಿಚಾರಿದೆ? ಇನ್ನು ಯಾವ ರೀತಿ ಏನು ಸಮಸ್ಯೆಗಳು ಬರಾಕತ್ತೆ ನಿಮ್ಮ ಒಕ್ಕಲ್ತನದಲ್ಲಿ? ಏನಿಲ್ಲ ಸರ್, ಸಮಸ್ಯೆ ಏನಿಲ್ಲ, ಎಲ್ಲ ಚೆನ್ನಾಗಿ ಮಾಡಾಕತ್ತಿ. ಎಲ್ಲ ಚೆನ್ನಾಗಿ, ಚೆನ್ನಾಗಿ ಲಾಭ ಬರ್ತದೆ. ಲಾಭ ಇದೇ ವರ್ಷ ಲಾಸ್ ಆಯ್ತು ಸೂರ್ಯಪ್ಪನ. ಹೋದ ವರ್ಷ 15 ಕ್ವಿಂಟಲ್ ಆಯ್ತು ಸರ್ ಸೂರ್ಯಪ್ಪನ 2 ರೂಪಾಯಿಗಿಟ್ರಿ. ಈ ವರ್ಷ ಏನಿಲ್ಲ ಸರ್, 1.5 ಕ್ವಿಂಟಲ್ ಆಯ್ತು. ಕೃಷಿ ವಿಜ್ಞಾನಿಗಳೆಲ್ಲ ಬೈಂದರೆ, ಅದೆಲ್ಲ ರೋಗ ಇದ್ದಿರೋದು, ಮಳೆಗೆ ಇದಾಯ್ತು ಅಂತ ರಿಪೋರ್ಟ್ ಕೊಟ್ರಿ ಸರ್. ಅದಕ್ಕೇನು ಇನ್ನೂ ಪರಿಹಾರ ಏನು ಬಂದಿಲ್ಲ ಸರ್. ಇನ್ನೂ ಏನು ವಿಚಾರಿದೆ, ಮತ್ತು ಯಾವ ರೀತಿ ಒಕ್ಕಲ್ತನ ಸುಧಾರಣೆ ಮಾಡ್ಕೋಬೇಕಂತ ಏನಾರ ವಿಚಾರದವ ನಿಮ್ಗೆ? ಏನಿಲ್ಲ ಸರ್, ಮಳೆ ಹಿಂಗೆ ಕಂಟಿನ್ಯೂ ಹಿಂಗೆ ಮಳೆ ಆದ್ರೆ ಚೆನ್ನಾಗಾಗ್ತಾರೆ, ಚಲೋ ಆಗ್ತಾರೆ. ಬರಗಾಲ ಬಿದ್ದರೆ ರೈತರಿಗೆ ಕಷ್ಟ ಆಗ್ತಾರೆ. ಒಳ್ಳೆಯದು ಹನುಮಂತ ಅವರು, ಇದುವರೆಗೆ ನಿಮ್ಮ ವಿಚಾರ ಕೆಲವೊಂದಿಷ್ಟು ಅನುಭವ ಹಂಚಿಕೊಂಡೋದಕ್ಕೆ ರೈತರ ಪರವಾಗಿ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಮಸ್ಕಿ ತಾಲೂಕಿನ ಗುಡಿಹಾಳ್ ಗ್ರಾಮದ ಹನುಮಂತ ಅವರ ಕೃಷಿ ಅನುಭವಗಳನ್ನು ಆಲಿಸಿದರೆ. ರೈತ ಬಂದವರ ಈಗ ಒಂದು ವಾಣಿಜ್ಯ ಪ್ರಕಟಣೆ. ಹರ್ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ.

ಇಲ್ಲಿ ನಾವು ಮುಖ್ಯವಾಗಿ ರೋಗಗ್ರಸ್ತ ಪ್ರಾಣಿಗಳ ಒಂದು ಚಲನವಲನಗಳನ್ನ ನಾವು ಕಂಟ್ರೋಲ್ ಮಾಡಬೇಕು, ರೆಸ್ಟ್ರಿಕ್ಷನ್ ಮಾಡಿಬಿಡಬೇಕು, ರೆಸ್ಟ್ರಿಕ್ಷನ್ ಮಾಡಬೇಕು. ಮೂಮೆಂಟ್ ರೆಸ್ಟ್ರಿಕ್ಷನ್ ಬಹಳ ಇಂಪಾರ್ಟೆಂಟ್ ಇದರಲ್ಲಿ. ಸೊ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆ ಪ್ರಾಣಿಗಳನ್ನ ಓಡಾಟವನ್ನು ನಿಲ್ಲಿಸಬೇಕು ಪ್ರಥಮವಾಗಿ. ಎರಡನೇದಾಗಿ ಕಾಯಿಲೆ ಬಂದಂತ ಪ್ರಾಣಿಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ನೀಡಬೇಕು. ಮೂರನೇದಾಗಿ ಲಸಿಕೆ. ಈಗ ಸದ್ಯ ಯುರೋಪಿಯನ್ ಕಂಟ್ರೀಸ್, ಕೆಲವು ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಇದಕ್ಕೆ ಲಸಿಕೆ ಇದೆ, ಈ ಚರ್ಮಗಂಟು ರೋಗಕ್ಕೆ ಲಸಿಕೆ ಇದೆ. ಆದ್ರೆ ಭಾರತದಲ್ಲಿ ಇನ್ನೂವರೆಗೆ ಲಸಿಕೆಯನ್ನ ಕಂಡಿಡಿದಿಲ್ಲ. ಬಟ್ ಭಾರತದಲ್ಲಿ ಇರತಕ್ಕಂತ ಸದ್ಯದ ಲಿಟ್ರೇಚರ್ ಪ್ರಕಾರ ನೋಡಿದ್ರೆ ಈ ಶೀಪ್ ಪಾಕ್ಸ್, ನಾವೇನು ಕುರಿ ಮೈಲಿ ರೋಗದ ಲಸಿಕೆ ಏನಿದೆ ಅದೇ ಈ ದನ ಕರುಗಳಿಗೂ ಸಹ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದನ್ನ ನಾವು ವ್ಯಾಕ್ಸಿನೇಷನ್ ಸಹ ಮಾಡಬಹುದು. ಅಂದ್ರೆ ಕುರಿ ಮೈಲಿಗೆ ರೋಗಕ್ಕೆ ಹಾಕ್ತಕ್ಕಂತ ಒಂದು ವ್ಯಾಕ್ಸಿನೇಷನ್ ಇದಕ್ಕೂ ಹಾಕಿಸಬೇಕು. ಇದು ವರ್ಷದಲ್ಲಿ ಒಂದ್ಸಲ ಹಾಕಿಸಬೇಕು, ವರ್ಷಕ್ಕೆ ಒಂದ್ಸಲ ಹಾಕ್ಬೇಕು, ಪ್ರತಿ ವರ್ಷನೂ ಹಾಕಿಸಬೇಕು, ಪ್ರತಿ ವರ್ಷ ಹಾಕಿಸಬೇಕು. ಪ್ರತಿ ವರ್ಷ ಬೇಕಾಗಲ್ಲ, ವರ್ಷ ಆದ್ಮೇಲೆ ಪ್ರಥಮ ಬಾರಿ ವ್ಯಾಕ್ಸಿನೇಷನ್ ಆದ್ಮೇಲೆ ಮತ್ತೆ ನಾವು ಮೂರು ವರ್ಷಕ್ಕೊಂದ್ಸರಿ ಹಾಕ್ಬೇಕಾಗತ್ತೆ ಇದನ್ನ. ಮೂರು ವರ್ಷಕ್ಕೊಮ್ಮೆ ಹಾಕ್ಬೇಕಾಗತ್ತೆ, ಯಾಕಂದ್ರೆ ಒಂದು ವರ್ಷ ಮಾಡಿದ್ರೆ ಅದರ ಒಂದು ಎಫೆಕ್ಟ್ ರಿಸಲ್ಟ್ ಅಪ್ ಟು 3 ಇಯರ್ಸ್ ವರೆಗೂ ಇರುತ್ತೆ. ಒಂದೇಳೆ ಇದು ಪ್ರಾಣಿಗಳಲ್ಲಿ ವ್ಯಾಕ್ಸಿನೇಷನ್ ಹಾಕಿದಾಗ ಬಂತಪ್ಪ ಅಂತಂದ್ರೆ ಏನು ಅದಕ್ಕೆ ಚಿಕಿತ್ಸೆ ಇದೆ, ಹೇಗೆ? ಇದು ವೈರಸ್ ಕಾಯಿಲೆ ಆಗಿರೋದ್ರಿಂದ ಇದಕ್ಕೆ ಯಾವುದೇ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ. ಏನಂದ್ರೆ ನಾವು ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ವೈರಸ್ ಕಾಯಿಲೆಯಲ್ಲಿ ಅನ್ಯ ಬ್ಯಾಕ್ಟೀರಿಯಾಗಳು ದೇಹದಲ್ಲಿ ರೋಗನಿರೋಧಕ ಶಕ್ತಿ ಕಡಿಮೆ ಆಗೋದ್ರಿಂದ ಅವು ಕಾಯಿಲೆಯನ್ನು ಉಂಟು ಮಾಡುವ ಸಂದರ್ಭ ಜಾಸ್ತಿ ಇರೋದ್ರಿಂದ ಆಂಟಿಬಯೋಟಿಕ್, ಯಾವ್ದಾದ್ರು ಆಂಟಿಬಯೋಟಿಕ್ ಅನ್ನ 5 ಡೇಸ್ ಕೊಡ್ಬೇಕು ನಾವು. ಆಂಟಿಬಯೋಟಿಕ್ 5 ದಿನಗಳವರೆಗೆ ಕೊಡಬೇಕು. 5 ದಿನಗಳವರೆಗೆ ಕೊಡಬೇಕು. ನಂತರ ಆ ಗಾಯಗಳು ಅಥವಾ ನಾವೇನ್ ಗಂಟುಗಳು ಅಂತ ಹೇಳ್ತೀವಲ್ಲ ಅದು ಒಡ್ಕೊಳ್ಳುತ್ತೆ, ಒಡ್ಕೊಳ್ಳುತ್ತೆ, ಅದು ಒಡ್ಕೊಂಡು ಅದು ಹುಣ್ಣಾಗಿ ತಯಾರಾಗುತ್ತೆ, ಪರಿವರ್ತನೆ ಆಗುತ್ತೆ. ಆ ಹುಣ್ಣನ್ನ ನಾವು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಮಾಡಬೇಕು, ಗಾಯದ ರೀತಿ ಚಿಕಿತ್ಸೆ ಮಾಡಿ ಆ ಗಾಯಗಳನ್ನ ಬೇಗ ಒಣಗುವ ಹಾಗೆ ಅಥವಾ ಗುಣ ಆಗುವ ಹಾಗೆ ಅದನ್ನ ನೋಡ್ಕೋಬೇಕು. ಇಲ್ಲ ಅಂತಂದ್ರೆ ಅದರಿಂದ ಅದ್ರ ಮೇಲೆ ನೊಣ ಕುತ್ಕೊಂಡು ಮತ್ತೆ ಗಾಯ ದೊಡ್ಡದಾಗಿ, ಸೊ ಈ ತರ ಎಲ್ಲ ಸೆಕೆಂಡರಿ ಕಾಂಪ್ಲಿಕೇಶನ್ಸ್ ಬಹಳ ಇರುತ್ತೆ. ಈಗ ಚರ್ಮಗಂಟು ರೋಗ ಪ್ರಾಣಿಗಳಲ್ಲಿ ಎಮ್ಮೆ ಮತ್ತು ಆಕಳುಗಳಲ್ಲಿ ಬಂದಾಗ ದೈಹಿಕವಾಗಿ ಏನು ಒಂದು ತೊಂದರೆಗಳಾಗ್ತವೆ ಅಥವಾ ಅವಕ್ಕೆ ದೈಹಿಕ ತೊಂದರೆಗಳಂತ ಹೇಳ್ಬೋದು, ಜೊತೆಗೆ ಫಿಸಿಯಾಲಜಿಕಲ್ ಅಂತ ಹೇಳ್ತೀವಿ ನಾವು, ಫಿಸಿಯಾಲಜಿಕಲ್ ಆಗಿ ಏನೇನು ಬದಲಾವಣೆಗಳು ಪ್ರಾಣಿಗಳಲ್ಲಿ ನೋಡಬಹುದು ನಾವು? ಪ್ರಥಮವಾಗಿ ಗಂಟು, ಚರ್ಮಗಂಟು ರೋಗ ಏನಿದೆ ಇದು ಇದು ಡೈಫೇಸಿಕ್ ಫೀವರ್ ಅಂತಂದೇಳಿ ಇದು ಮಾಡುತ್ತೆ. ಅಂದ್ರೆ ಹೈ ಟೆಂಪರೇಚರ್ ಇರುತ್ತೆ ಬಂದಾಗ, ತದನಂತರ ಅದು ಹೋಗ್ತಾ ಹೋಗ್ತಾ ಈವನ್ ಲೋ ಟೆಂಪರೇಚರ್ ಆಗ್ಬೋದು ದೇಹದಲ್ಲಿ, ಅದು ಬಿಡುವಂತ ಟೈಮ್ನಲ್ಲಿ ಟೆಂಪರೇಚರ್ ಡೌನ್ ಆಗುತ್ತೆ. ಸೊ ಈ ತರ ಒಂದು ಎಫೆಕ್ಟು. ನಂತರ ಗುಳ್ಳೆಗಳು ಚರ್ಮದ ಮೇಲೆ ಗಂಟುಗಳಾಗ್ತಕ್ಕಂಥದ್ದು, ಚರ್ಮಗಳ ಮೇಲೆ ಗಂಟುಗಳಾಗಿ ಅವು ಒಡ್ಕೊಳ್ಳೋದು, ಈವನ್ ಶ್ವಾಸನಾಳ ಮತ್ತು ಅನ್ನನಾಳದಲ್ಲೂ ಸಹ ಸಣ್ಣ ಸಣ್ಣ ಗಂಟುಗಳಾಗಿ ಒಡ್ಕೊಳ್ಳುತ್ತೆ, ಒಡ್ಕೊಂಡು ಅಲ್ಲಿ ಕೊಳತು, ನಂತರ ಸಿಸ್ಟಮಿಕ್ ಇನ್ಫೆಕ್ಷನ್ ಅಂತ ಏನು ಹೇಳ್ತೀವಿ ನಾವು, ಲಂಗ್ಸ್ ಇನ್ಫೆಕ್ಷನ್ ಆಗ್ಬೋದು ಅಥವಾ ಕಿಡ್ನಿಯಲ್ಲಿ ಗಂಟುಗಳಾದ್ರೆ ಕಿಡ್ನಿ ಇನ್ಫೆಕ್ಷನ್ ಆಗ್ಬೋದು, ಕರಳಲ್ಲಿ ಇನ್ಫೆಕ್ಷನ್ ಆಗ್ಬೋದು, ಈ ತರ ಅನೇಕ ಅಂಗಾಂಗಗಳಲ್ಲಿ ಇದು ಯಾವ ರೀತಿ ಗುಳ್ಳೆಗಳು ಎಲ್ಲಿ ಯಾವ ಅಂಗದಲ್ಲಿ ಎದ್ದೇಳುತ್ತೆ ಆ ಅಂಗಕ್ಕೆ ಸಂಬಂಧಪಟ್ಟಂತ ಲಕ್ಷಣಗಳನ್ನ ತೋರಿಸೋದಕ್ಕೆ ಶುರು ಮಾಡುತ್ತೆ. ಸೊ ಇದರಲ್ಲಿ ಒಂದರಿಂದ ನಾವೇನ್ ಹೇಳ್ತೀವಿ 1-4 ವಾರ ಇನ್ಕ್ಯುಬೇಷನ್ ಪೀರಿಯಡ್ ಅಂತೀವಿ. ಅಂದ್ರೆ ಯಾವ ರೋಗ ಬಾಧಿತ ಹಸುವನ್ನ ಕಡದಂತ ಉಣ್ಣೆ, ಆರೋಗ್ಯವಂತ ಹಸುವನ್ನ ಕಡದ್ಮೇಲೆ ರೋಗ ಉಂಟು ಮಾಡೋದಕ್ಕೆ ಕನಿಷ್ಠ 3-4 ವಾರಗಳು ಬೇಕಾಗುತ್ತೆ. ಸೊ ಇದು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ಇದರಲ್ಲಿ ನಾವು ಮಾರ್ಬಿಡಿಟಿ ರೇಟ್ ಅಂತ ನೋಡಿದಾಗ, ಅಂದ್ರೆ ಹಬ್ಬುವ ಒಂದು ಸಾಮರ್ಥ್ಯವನ್ನ ನೋಡಿದಾಗ 3-85% ವರೆಗೂ ಇದೆ. ಅಂದ್ರೆ ಅಷ್ಟು ಯೂಸ್ ಇದು, 85% ವರೆಗೂ ಮಾರ್ಬಿಡಿಟಿ ರೇಟ್ ಇದೆ. ಅಂದ್ರೆ ಸಾಂಕ್ರಾಮಿಕ ರೋಗವಾಗಿ ಹರಡಬಹುದು, ಫಾಸ್ಟ್ ಆಗಿ ಹೋಗುತ್ತೆ, ಅಷ್ಟು ಫಾಸ್ಟ್ ಆಗಿ ಹರಡುತ್ತೆ. ನಂತರ ನಾವು ಮರಣದ ಒಂದು ರೇಟ್ ಅನ್ನ ತಗೊಂಡಾಗ 40% ವರೆಗೂ ಇದೆ. ಮರಣದ ಪ್ರಮಾಣ ಇದೆ ಯಾವ ಮಿಶ್ರ ತಳಿ ರಾಸುಗಳಲ್ಲಿ. ನಮ್ಮ ನಾಟಿ ದನಗಳನ್ನ ತಗೊಂಡಾಗ 1-3% ಅಷ್ಟೇ. ನಾಟಿ ದನಗಳು ಬಹಳ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಇರೋದ್ರಿಂದ ಅವುಗಳಲ್ಲಿ ಮರಣದ ಪ್ರಮಾಣ ಕಡಿಮೆ, 3-4 ದಿನದಲ್ಲೇ ಗುಣ ಆಗ್ತದೆ. ಆದ್ರೆ ಮಿಶ್ರ ತಳಿ ರಾಸುಗಳಲ್ಲಿ ಅತಿ ಹೆಚ್ಚು ಕಡತಕ್ಕಂತ ಕಾಯಿಲೆ ಇದು. ಆಮೇಲೆ ಇದನ್ನ ಈ ತರ ಒಂದು ಆರ್ಥಿಕವಾಗಿ ಹೊಡೆತ ಕೊಡೋದ್ರಿಂದ ಇದನ್ನ ನೋಟಿಫೈಬಲ್ ಡಿಸೀಸ್ ಅಂತಂದ ಹೇಳಿ ಕ್ಲಾಸಿಫೈ ಮಾಡಿದ್ದಾರೆ ಯುರೋಪಿಯನ್ ಕಂಟ್ರೀಸ್. ಸೊ ನೋಟಿಫೈಬಲ್ ಡಿಸೀಸ್ ಅಂದ್ರೆ ಇಮಿಡಿಯೇಟ್ ಎಲ್ಲಿ ಇದು ಸ್ಪ್ರೆಡ್ ಆಗುತ್ತೋ ಅಲ್ಲಿ ಇಮಿಡಿಯೇಟ್ ಸರ್ಕಾರಕ್ಕೆ ಅಲ್ಲಿನ ಒಂದು ಪಶುಪಾಲನಾ ಇಲಾಖೆ ಸಿಬ್ಬಂದಿ ಇಮಿಡಿಯೇಟ್ ವರದಿ ಕೊಡಬೇಕು. ವರದಿ ಕೊಟ್ಟ ಮೇಲೆ ಅವರು ಸೂಕ್ತ ಕ್ರಮಗಳನ್ನ ತಗೊಂತಾರೆ. ಇದನ್ನ ವ್ಯಾಕ್ಸಿನೇಷನ್ ಆಗಿರ್ಬೋದು ಅಥವಾ ಅನಿಮಲ್ ಮೂಮೆಂಟ್ ರಿಸ್ಟ್ರಿಕ್ಷನ್ ಮಾಡೋದಾಗಿರ್ಬೋದು. ಎಲ್ಲಿ ಯಾವ ಒಂದು ಪ್ರದೇಶದಲ್ಲಿ ಇದು ಪ್ರಥಮವಾಗಿ ಗುಜರಾತ್ನಲ್ಲಿ 2018 ಜುಲೈಯಲ್ಲಿ ಭಾರತದಲ್ಲಿ ಗುಜರಾತ್ನ 10 ಜಿಲ್ಲೆಗಳಲ್ಲಿ ಕಾಣಿಸ್ಕೊಳ್ತು. ತದನಂತರ ಎಲ್ಲ ರಾಜ್ಯಗಳಿಗೂ ಇದು ವ್ಯಾಪಿಸ್ತು. ಸೊ ಹಾಗಾಗಿ ಎಲ್ಲ ರಾಜ್ಯಗಳಲ್ಲೂ ಸಹ ಈಗ ಇದನ್ನ ಎಲ್ಲೆಲ್ಲಿ ಕಾಯಿಲೆ ಇದೆ ಅಲ್ಲಿ

ಆಸ್ಟ್ರೇಲಿಯಾದ ಪರ್ತ್ ಕ್ರೀಡಾಂಗಣದಲ್ಲಿ ಇಂಗ್ಲೆಂಡ್ ಮತ್ತು ಆಫ್ಘಾನಿಸ್ತಾನ ತಂಡಗಳ ನಡುವೆ ನಡೆಯುತ್ತಿರುವ ವಿಶ್ವಕಪ್ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ಆಲಿಸಲಿದ್ದೀರಿ. ಆಕಾಶದಲ್ಲಿ ಲಯಬದ್ಧವಾಗಿ ರೆಕ್ಕೆ ಬಡಿತ ಹಾರು ಪಕ್ಷಿ ನೋಡೋಕೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ನಮ್ಮ ರಾಜ್ಯದಲ್ಲಿ ಎಷ್ಟು ಪಕ್ಷಿ ಪ್ರಭೇದಗಳಿವೆ ಗೊತ್ತಾ? ಆ ಪಕ್ಷಿಗಳನ್ನ ಗುರುತಿಸೋದು ಹೇಗೆ? ಒಂದೊಂದು ತರದ ನೂರೊಂದು ಸ್ವರದ ಸ್ವಚ್ಛಂದ ಗಮಕಗಳು. ಟ್ಯೂನ್ ಮಾಡಿ ಪ್ರತಿ ಗುರುವಾರ ಸಂಜೆ 5 ಗಂಟೆಗೆ ಪಕ್ಷಿ ಪ್ರಪಂಚ ಆಕಾಶವಾಣಿ ಎಫ್ಎಂ ರೇನ್ಬೋ. ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ ಶುರುವಾಗಿದೆ, ಕೋರಿದೆ ಪ್ರೀತಿ ಕಾಣಿಕೆ. ಮತ್ತೆ ಮತ್ತೆ ಮನಸ್ಸು ಶರಣಾದಾಗಿದೆ, ಕಿರುಬೆರಗು ಬಯಸಿದೆ ಸಲುಗೆ, ಇರಬೇಕು ಜೊತೆಯಾಗಿ ನಿನ್ನಲ್ಲಿ. Business Bash only on FM Rainbow 101.3 and also on News On Air app. Rainbow Business Bash, a business broadcast initiative, focuses on achievers and role models, startup stars, Indian investment market trends, financial literacy, business awareness, public participation in economic growth. All India Radio, India's public service broadcaster, a trusted brand. ಸಿಲುಕಿರೋ ತರಗೆಲೆ ಬೇಡವಾದೆನು ನಾನು ಯಾರಿಗೆ ಮಳೆಗಾಳಿಯ ರಭಸಕ್ಕೆ ಎಸೆಯಿತು ಕಣ್ಣು